ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮತ್ತು ವಿಜ್ಞಾನ ಗ್ಯಾಲರಿ ಶೀಘ್ರವೇ ಲೋಕಾರ್ಪಣೆ, ಸಚಿವ ಡಾ ಸಿಎನ್ ಅಶ್ವತ್ಥ ನಾರಾಯಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೇದು, ಹೆಣ್ಣಾದ್ರೆ ಕೆಟ್ಟದು ಅನ್ನುವಂತ ಹಳೆಯ ಆ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡ್ಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೆ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0828 722 2006. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ರೈತ ಬಾಂಧವರೇ, ಮಡಿಕೇರಿ ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ಸಂಜೆ ನಿಮ್ಮೊಟ್ಟಿಗೆ ರಸಪ್ರಶ್ನೆ ಕಾರ್ಯಕ್ರಮ ಕೃಷಿದು ಅಲ್ವಾ? ರೈತರು ಸಾಮಾನ್ಯವಾಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದುಬಿಡ್ತೀರಿ, ಸ್ವಲ್ಪ ತಡವಾಗಿ ಬರೋರು ಇದ್ದಾರೆ, ಆದರೂ ಖುಷಿಯಾಗಿ ರೇಡಿಯೋ ಕೇಳ್ಕೊಂತ ಕೆಲವೊಬ್ಬರು ಹೇಳ್ತಾರೆ, ಇಲ್ಲ ನಾವು ಮಾತಾಡಲ್ಲ, ಸಂಪರ್ಕ ಮಾಡಲ್ಲ, ಕೇಳ್ತಾ ಇರ್ತೀವಿ ಅಂತ. ಕೆಲವೊಬ್ಬರಿಗೆ ಬಹಳ ಕುತೂಹಲ, ಮಾತಾಡಬೇಕಂತ ಕರೆಗಳನ್ನು ಮಾಡ್ತದ್ರಿ. ಮಾತಾಡ್ತಾ ಹೋಗೋಣ. ಕಡಿತವಾಯಿತು, ಎರಡು ಕರೆಗಳು ಬಂದ ವ್ಯತ್ಯಾಸ ಆದವು. ಸಂಪರ್ಕ ಮಾಡಿ, ಹೊಸೊಬ್ಬರು ಕಾಯ್ತಾ ಇರ್ತಾರೆ, ಅವ್ರಿಗೆ ಅವಕಾಶ ಮಾಡಿಕೊಡಿ. ಹಳಬರು ಮಾತಾಡಬೇಡಿ ಅಥವಾ ಸಂಪರ್ಕ ಮಾಡಬೇಡಿ ಅಂತ ಹೇಳಲ್ಲ, ಆದರೆ ಹೊಸೊಬ್ಬರಿಗೆ ಅವಕಾಶ ಇರಲಿ. ನಮಸ್ಕಾರ, ಯಾರು ತಾವು? ಸರ್ ನಮಸ್ತೆ, ಹುಣಸೂರಿಂದ ನಾನು ನಾಗರಾಜ್ ಅಂತ. ನಾಗರಾಜ್ ಅವರು ಹುಣಸೂರಿಂದ? ಏನ್ ಮಾಡ್ತೀರಿ ನಾಗರಾಜ್? ಸರ್ ನಮ್ ರೈತ ಇದೆ. ಹೌದ, ಏನ್ ಬೆಳಿತೀರಿ ನಾಗರಾಜ್ ಅಣ್ಣ? ಮಾಮೂಲಿ ಸರ್, ಅಣಸಂದೆ ಅಣಸಂಡೆ ಅಂತ ರಾಗಿ ಎಲ್ಲ ಇರುತ್ತೆ ಸರ್. ಅಲಸಂದೆ ಮತ್ತೆ ರಾಗಿ. ಹಾ, ಎಷ್ಟು ಎಕರೆ ಇದೆ ತಮ್ದು? ವ್ಯತ್ಯಾಸ ಆಯ್ತು. ಅಲಸಂದೆ ರಾಗಿ ಬೆಳಿತೀವಿ ಅಂತ ಮಾತಾಡ್ತಾ ಇದ್ರು ನಾಗರಾಜ್ ಅವರು, ಕರೆ ಕಡಿತವಾಯ್ತು. ಅಲಸಂದೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ರಾಗಿನೂ ಇನ್ನೂ ಒಳ್ಳೆಯದು. ನಮಸ್ಕಾರ ಹೇಳಿ. ವ್ಯತ್ಯಾಸ ಆಗ್ತಾಯಿದೆ. ಕರೆ ಮಾಡಿ ರೈತ ಬಾಂಧವರೇ, 0828 722 2006 ಈ ಸಂಖ್ಯೆ ಇವತ್ತಿನ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಲಭ್ಯ ಇದೆ. ಇತರೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೂ ಈ ಸಂಖ್ಯೆ ಸಿಗುತ್ತೆ ನಿಮಗೆ. ವ್ಯತ್ಯಾಸ ಆಗ್ತಾಯಿದೆ. ಶ್ರೋತೃಗಳೇ, ನಮ್ಮ ರೇಡಿಯೋ ಕೇಳುಗರಾಗಿರುವ ಮಾದಪ್ಪನವ್ರನ್ನ ಈಚೆಗೆ ಭೇಟಿ ಮಾಡಿಕೊಂಡು ಬಂದ್ವಿ. ಕಗ್ಗುಡ್ಲು ಗ್ರಾಮದ ಮಾದಪ್ಪನವರು ಚೆನ್ನಾಗಿ ಶ್ರಮಪಟ್ಟು ಬೆಳವಣಿಗೆ ಆಗಿದ್ದಾರೆ. ಹೋದ ವಾರ ಅವರು ನೇರ ಪ್ರಸಾರದಲ್ಲಿ ಸಿಕ್ಕಿದ್ರು. ಅವರ ಮನೆಗೆ, ಅವರ ತೋಟಕ್ಕೆ ಹೋಗಿ ನೋಡ್ಕೊಂಡು ಬಂದು ಕಾರ್ಯಕ್ರಮವನ್ನು ಅಣಿ ಮಾಡಿದ್ವಿ. ಅವರ ಸಂದರ್ಶನ ನಾಳೆ ಪ್ರಸಾರ ಆಗ್ತಾ ಇದೆ. ಕಾಫಿ, ಅಡಿಕೆ, ಭತ್ತ ಮತ್ತಿತರ ಬೆಳೆಗಳನ್ನು ಬೆಳೀತಿದ್ದಾರೆ ಕಗ್ಗೋಡ್ಲು ಗ್ರಾಮದ ಮಂದಿರ ಕೆ ಮಾದಪ್ಪನವರು. ಕೊಡಗಿನಲ್ಲಿ ಅಂಜೂರವನ್ನು ಕೆಲವೊಬ್ಬರು ಹಾಕಿದ್ದಾರೆ, ಯಾಕೋ ಅಷ್ಟು ಚೆನ್ನಾಗಿಲ್ಲ ಅಂತ ಮಾತಾಡಿದೆ. ಆದರೆ ಅವರ ತೋಟದಲ್ಲೇ ಹಾಕಿರುವ ಅಂಜೂರ ಅವರ ಮಗನನ್ನು ಸೇರಿಕೊಂಡು ನಮಗೂ ಇಷ್ಟ ಆಯಿತು, ನೋಡೋಣಂತ ಅಂದ್ಕೊಂಡು ತಿಂದರೆ ಹಿತವಾದ ರುಚಿ. ದೊಡ್ಡ ಹಣ್ಣಲ್ಲ, ಮಧ್ಯಮ ಗಾತ್ರದ ಹಣ್ಣು. ಅಂಜೂರ ಹತ್ತಿ ಜಾತಿಗೆ ಸೇರಿರುವ ಹಣ್ಣು, ಕೆಂಪಾಗಿರುತ್ತೆ, ಸಿಹಿ ಹೆಚ್ಚಿಗಿದ್ರಂತೂ ತಿನ್ನಲಿಕ್ಕೆ ಇನ್ನೂ ಇಷ್ಟ. ಅಂಜೂರದಲ್ಲಿ ಬಗೆ ಬಗೆಯ ತಳಿಗಳಿದ್ದಾವೆ, ಕೆಲವೊಂದಂತೂ ವಿಪರೀತ ಸಿಹಿ. ಸಣ್ಣ ಗಿಡಗಳವಲ್ಲ ಇದು, ಇಲ್ಲಿ ಕೊಡಗಿನಲ್ಲಿ ಬೆಳೀತಕ್ಕಂಥದ್ದು ದೊಡ್ಡದು, ಮರವಾಗಿ ಬೆಳೀತದೆ, ಕಾಂಡದಲ್ಲಿ ಕಾಯಿಗಳು ಹಣ್ಣುಗಳು ಮೂಡ್ತವೆ. ಮಾದಪ್ಪನವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಚೆನ್ನಾಗಿದೆ, ಆಲಿಸ್ಕೊಳ್ಳಿ. ಕರೆ ವ್ಯತ್ಯಾಸ ಆಗ್ತಾ ಇದೆ. ಹಾಗೆ ಗುರುವಾರ ಕಾಫಿ ಕೃಷಿ ಮತ್ತು ಹಸು ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ವಿರಾಜಪೇಟೆ ತಾಲೂಕು ಆರ್ಜಿ ಪೆರಂಬಾಡಿ ಗ್ರಾಮದ ಚಟ್ಟನೆರವನ ಪಿ ಚಂದ್ರಶೇಖರ್ ಅವರು ಮಾತನಾಡಿದರೆ ಚೆನ್ನಾಗಿದೆ ಅವರದನ್ನು ಅನುಭವ. ಸೇನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ಒಳ್ಳೆಯ ಅನುಭವ ಇಟ್ಕೊಂಡು ಹಸುಗಳನ್ನು ಸಾಕೊಂಡು ಬದುಕನ್ನು ಸಾಗಿಸ್ತಿದ್ದಾರೆ. ಶುಕ್ರವಾರ ಕೃಷಿ ನಿರತ ಮಹಿಳೆಯರ ಕಾರ್ಯಕ್ರಮ ನಾರಿ ದಾರಿ, ಇದರಲ್ಲಿ ಎಂಎಂ ನಳಿನಿ ಮತ್ತು ಶಶಿಕಲಾ ಅವರ ಮಾತುಗಳು ಮೂಡಿಬರ್ತದವೆ. ಶನಿವಾರ ಕೃಷಿ ಪುಂಜ ಬಿತ್ತರವಾಗ್ತಾ ಇದೆ. ಭಾನುವಾರ ಒಂದು ವಿಶೇಷ ಕಾರ್ಯಕ್ರಮ ಶ್ರೋತೃಗಳೇ. ಜಮೀನಿದ್ದರೂ ಎಷ್ಟೋ ಜನ ಎರಡು ಹಸುಗಳನ್ನು ಸಾಕಾಗಿಲ್ಲ, ಆದರೆ ಇವರಿಗೆ ಜಮೀನೇ ಬಹಳ ಕಡಿಮೆ. ಒಂದು ಎಕರೆ ತೋಟ ಇದೆ, ಇನ್ನು ಹತ್ತತ್ರ 2 ಎಕರೆ 80 ಸೆಂಟ್ಸು ಜಾಗ ಇದೆ. ಆ 2 ಎಕರೆ 80 ಸೆಂಟ್ಸು ಜಾಗ ಮತ್ತಿನ್ನು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಹುಲ್ಲು ಕೊಯ್ಕೊಂಡು ಬಂದು ಹತ್ತತ್ರ ಒಂದು 10-15 ಹಸುಗಳನ್ನು ಸಾಕ್ತಾರೆ. ಕಡಸು, ಕರುಗಳು, ಹಾಲಿಂಡು ಹಸುಗಳು. ಈಗ ಹಾಲಿ 7 ಹಸುಗಳು ಹಾಲು ಕೊಡ್ತದವೆ, ಮಾರಾಟ ಮಾಡ್ಕೊಂಬರ್ತಾರೆ ವಿರಾಜಪೇಟೆಗೆ ಹೋಗಿ. ಯಾರಂದರೆ ಕೆ ಕೆ ಕರುಣ ಮತ್ತು ಪತ್ನಿ ವಿಲಾಸಿನಿ ಅವರು. ಬದುಕು ಭಾಳ ಇಷ್ಟ ಆಯಿತು ಅದು. ಈಗ 30 ವರ್ಷಗಳಿಂದ ಅವರು ಹಸುಗಳನ್ನು ಸಾಕಂತ ಬಂದಿದ್ದಾರೆ, ಅದರಲ್ಲಿ ಅಭಿವೃದ್ಧಿ ಆಗಿದ್ದಾರೆ. ಕೇಳಿದ್ರೆ ಈ ರೀತಿಯ ಸ್ಫೂರ್ತಿದಾಯಕವಾದ ಮಾತುಗಳು, ಕಾರ್ಯಕ್ರಮಗಳು ನಿಮ್ಮದಾದ ಆಕಾಶವಾಣಿ ಮಡಿಕೇರಿಯಿಂದ ಬಿತ್ತರವಾಗ್ತಾಯಿದ್ದಾವೆ. ನೀವು ಸಹ ಈ ನಿಟ್ಟಿನಲ್ಲಿ ಕೆಲಸ ಮಾಡಿ. ಹಸುಗಳನ್ನು ಸಾಕಿಕೊಳ್ಳೋದು ರೈತರಿಗೆ ಶೋಭೆನೆ, ಬಿಡಬಾರ್ದು. ಕಷ್ಟ ಅಂತ ಅಂದ್ಕೊಂಡು ಒಂದನ್ನು ತೆಗಿತಾ ಬಂದರೆ ಇನ್ನಷ್ಟು ಕಷ್ಟ ಆಗಿಬಿಡುತ್ತೆ ಅಲ್ವಾ ಶ್ರೋತೃಗಳೇ. ಹೈನುಗಾರಿಕೆ ಕೃಷಿಕರಿಗೆ ಬಲ ಕೊಡುತ್ತೆ, ಭೂಮಿಗೂ ಒಂದು ಮೌಲ್ಯವನ್ನು ಒದಗಿಸುತ್ತೆ, ಮಣ್ಣಿನ ಫಲವತ್ತತೆಗೆ ಬಹಳ ಸಹಕಾರಿ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ ಶ್ರೋತೃಗಳೇ. 08-2-7-7-2-2-0-0-0-6 ಕರೆಗಳು ವ್ಯತ್ಯಾಸ ಆಗ್ತದೆ, ಆದರೂ ಪ್ರಯತ್ನ ಮಾಡಿ. ಕಡಿತವಾಗ್ತದವೆ, ಹೊಸಬ್ರು ಪ್ರಯತ್ನ ಮಾಡ್ಬೋದು ಶ್ರೋತೃಗಳೇ. ನಮ್ಮ ಶ್ರೋತೃಗಳು ನಿರಂತರವೇ ಸಂಪರ್ಕ ಮಾಡ್ತದರಲ್ಲ, ಅವರು ವಿರಾಮ ಕೊಟ್ಟಿದ್ದಾರೆ. ಹೊಸಬ್ರು ಈಗ ಧಾರಾಳವಾಗಿ ಮಾತಾಡ್ಬೋದಂತ ಅವರ ಮೌನ ಉಪಸ್ಥಿತಿ ನಿಮಗೆ ಲಭ್ಯ ಆಗ್ತಾಯಿದೆ. ಕರೆ ಮಾಡಿ ಮಾತಾಡಿ. 08-2-7-2-2-0-0-0-6 ವ್ಯತ್ಯಾಸ ಆಗ್ತಾ ಇದೆ. 9-6 ಶುರುವಾಗೋ ಕರೆ ಆಗಿಂದಾಗೆ ಬರ್ತಾ ಇದೆ. ಬೇರೆಯವರು ಸಂಪರ್ಕ ಮಾಡುವುದು, ರೈತರು, ಯುವಕರು. ಇನ್ನೊಂದು ಬೇರೆ ಕರೆ ಬಂತು 7-4. ನಮಸ್ಕಾರ, ಯಾರು ತಾವು ಮಾತಾಡಿ? ನಮಸ್ಕಾರ, ಯಾರು ತಾವು? ಸರ್, ಇವತ್ತು ಸ್ಪಂದನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬಂತು. ಕೇಳಿದೆ, ಬಹಳ ಚೆನ್ನಾಗಿ ಬಂತು. ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ಬಹಳ ಉತ್ತಮವಾಗಿ ಮಾಹಿತಿಯನ್ನ ಕುಶ್ವಂತ್ ಕೋಳಿಬೈಲು ಸರ್ ಅವರು ಬಹಳ ಉತ್ತಮವಾಗಿ ಮಾಹಿತಿ ಕೊಟ್ರು. ಇವತ್ತು ನಿಮ್ಮ ಹೆಸರು ಹೇಳಿ ಸರ್. ನಾನು ಶಿವನಂಜು ಅಂತ. ಎಲ್ಲಿಂದ ಶಿವನಂಜು ಅವರೇ? ಸರ್, ಮಡಿಕೇರಿಯಿಂದ ಸರ್. ಸರ್ ಬಹಳ ಚೆನ್ನಾಗಿತ್ತು ಕಾರ್ಯಕ್ರಮ ಇವತ್ತು. ಆಗ್ಲಿ, ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಕೃಷಿ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡೋಣ. ನಾವು ಅವಲೋಕನ ಮಾಡ್ತಾ ಹೋದ್ರೆ ನೀವು ಪ್ರತಿದಿನ ಸಾಕಷ್ಟು ಕಾರ್ಯಕ್ರಮಗಳು ಒಳ್ಳೊಳ್ಳೆ ಪ್ರಸಾರ ಆಗ್ತಾ ಇರ್ತವೆ. ಸರ್ ತುಂಬಾ ಒಳ್ಳೆ ಕಾರ್ಯಕ್ರಮಗಳು ಬರ್ತವೆ, ಬಹಳ ಸಂತೋಷ. ನಾ ಹೇಳದೇನಂದ್ರೆ ಸರ್ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತವ್ರನ್ನೆಲ್ಲ ಕರೆಸಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಸರ್. ಅಲ್ಲಿ ಇನ್ನೇನು ಎಲೆಕ್ಷನ್ ಬರ್ತದಲ್ಲ, ಎಲೆಕ್ಷನ್ ಬಂದ್ಮೇಲೆ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ನಾವು ಯಾರನ್ನೂ ಕರ್ಸಕ್ಕಾಗಲ್ಲ. ನೋಡೋಣ ನೋಡೋಣ, ನಾವು ಉಸ್ತುವಾರಿ ಸಚಿವರನ್ನು ಕರೆಸೋಣ, ಶಾಸಕರನ್ನ ಕರೆಸೋಣ, ಆ ಸಂದರ್ಭಗಳು ಕಾಯ್ತಾ ಇದೀವಿ. ಸಾರ್ವಜನಿಕರ ಬೇಡಿಕೆಗಳು ಇರ್ತವೆ ಸುಮಾರಲ್ವಾ. ಹಾ ಇರ್ಲಿ ಇರ್ಲಿ. ಹಾ ಈಗ ಪ್ರಶ್ನೆ ಶಿವನಂಜು ನಿಮಗೆ ಹೇಳಿ ಸರ್, ಒಂದು ಹೆಕ್ಟೇರ್ ಅಂದ್ರೆ ಎಷ್ಟು ಎಕರೆ? ಸರ್ ಒಂದು ಹೆಕ್ಟೇರ್ ಅಂತಂದ್ರೆ ಎಷ್ಟು ಎಕರೆ? ಸರ್ ಒಂದು ಹೆಕ್ಟೇರ್ ಅಂತಂದ್ರೆ ಏನೊಂದು ಅರ್ಧ ಎಕರೆ. ಓ ನೋಡಿ ಯೋಚನೆ ಮಾಡಿ. ಒಂದ್ ಎಕರೆ ಸರ್? ಹಾ ತಪ್ಪೇ ತಪ್ಪು. ನೋಡೋಣ ಮುಂದೆ ಅವ್ರು ಮಾತಾಡ್ತಾರಲ್ಲ ಉತ್ತರ ಸಿಗುತ್ತೆ. ಆಲಿಸ್ತಾರೆ. ಧನ್ಯವಾದ. ಕೆಳಗಿರಿ ನಿಮ್ಮ ಮುಂದಿರುವ ಸರಳವಾದ ಪ್ರಶ್ನೆ, ಒಂದು ಹೆಕ್ಟೇರ್ ಅಂದ್ರೆ ಎಷ್ಟು ಎಕರೆ? ಎಷ್ಟೋ ಜನಗಳಿಗೆ ಗೊತ್ತಿದೆ. ನೋಡೋಣ. ನಮಸ್ಕಾರ, ಯಾರು ತಾವು? ಎರಡೂವರೆ ಎಕರೆ ಸರ್. ಯಾರು ತಾವು? ಎರಡೂವರೆ ಎಕರೆ ಅಂತ ಹೇಳಿದ್ರು, ಭೂಪಾಯಿನವರು ಇರಬೇಕಂತ ಅನ್ಸುತ್ತೆ. ಎರಡೂವರೆ ಎಕರೆ ಸರಿಯಾದ ಉತ್ತರ. ಒಂದು ಹೆಕ್ಟೇರ್ಗೆ ಎರಡೂವರೆ ಎಕರೆ ಬರುತ್ತೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ವ್ಯತ್ಯಾಸ ಆಗ್ತಾ ಇದೆ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದ್ದಾರೆ ಶ್ರೋತೃಗಳೇ. ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ, ಹಾಗೆ ನಿಮ್ಮೊಡನೆ ಸಂವಾದ. ನಮಸ್ಕಾರ, ಹೇಳಿ. ಹಲೋ. ಹಾ ತಮ್ಮ ಹೆಸರು? ಸರ್ ನಾನು ಮತ್ತೆ ಸಿಕ್ತು ನನಗೆ ನಾಗರಾಜ್ ಹುಣಸೂರಿಂದ. ಹಾ ಹಾ ನಾಗರಾಜ್ ಅವರು ಹುಣಸೂರಿಂದ. ಅಲಸಂದೆ ಮತ್ತು ರಾಗಿ ಬೆಳಿತೀರಿ ಅಂತ ಹೇಳ್ತಾ ಇದ್ರಲ್ವ? ಹೌದೌದು. ರಾಗಿ ಯಾವ್ದು ಬೆಳಿತೀರಿ? ಇಂಡ್ ಆಫ್ ರಾಗಿ. ರಾಗಿ ಅಂದಡಿಗೆ ನಿಮಗೆ ನೆನಪು ಆಗುವ ವ್ಯಕ್ತಿ ಯಾರಂತ ಹೇಳ್ಬೋದಾ? ರಾಗಿ ಅಂದ ತಕ್ಷಣ ಏನೋ ಫೋನ್ ಲೈನು ವ್ಯತ್ಯಾಸ ಆಗ್ತಾ ಇದೆ, ಮಾತಾಡೋ ಸಂದರ್ಭದಲ್ಲೇ ಕಡಿತವಾಗ್ತಾ ಇದೆ. ಪ್ರಯತ್ನ ಮಾಡಿ ನಾಗರಾಜ್ ಅವರೇ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಕೇಳ್ತಾ ಇದೆಯಾ? ಇಲ್ಲ, ವ್ಯತ್ಯಾಸ ಆಗ್ತಾ ಇದೆ. ನಾಗರಾಜ್ ಅವರಿಗೆ ಪ್ರಶ್ನೆಯನ್ನು ಕೇಳಿದ್ದೀವಿ, ರಾಗಿ ಅಂದ ತಕ್ಷಣ ನಮಗೆ ನೆನಪಾಗುವ ವ್ಯಕ್ತಿ ಯಾರು ಅಂತ. ರಾಗಿ ತಳಿ ಅಭಿವೃದ್ಧಿಯಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ನಮಸ್ಕಾರ, ಯಾರು ತಾವು? ಸರ್ ಉತ್ತರ ಎರಡೂವರೆ ಎಕರೆ ಸರ್. ಅಲ್ಲ ಹೇಳಿದ್ರಲ್ಲ, ನೀವು ಕೇಳಿಲ್ವಾ? ಎರಡೂವರೆ ಎಕರೆ. ಎರಡೂವರೆ ಎಕರೆ ಉತ್ತರ ಹೇಳಿದ್ರು, ಹೇಳಿದ್ರು. ಧನ್ಯವಾದ. ಒಂದು ಹೆಕ್ಟರ್ಗೆ ಎರಡೂವರೆ ಎಕರೆ ಅಂತ ಅಂದ್ಕೊಂಡು ಶಿವನಂಜ್ ಅವರು ನೆನಪು ಮಾಡ್ಕೊಂಡು ಹೇಳಿದರೆ ತಕ್ಷಣ ಕೆಲವೊಂದ್ಸರಿ ಉತ್ತರ ಸಿಗಲಿಕ್ಕಿಲ್ಲ, ಅದರ ಉತ್ತರ ಹುಡುಕಿ ಮತ್ತೆ ಸಂಪರ್ಕ ಮಾಡಿದ್ರಲ್ಲ, ಅದು ಸಂತೋಷ. ಕೆಳಗಿರೆ, ರಾಗಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಅಕ್ಕಿಗಿಂತ ಉತ್ತಮವಾದ ಆಹಾರವೇ, ಅಷ್ಟೊಂದು ಪೌಷ್ಟಿಕಾಂಶಗಳು ರಾಗಿಯಲ್ಲಿದ್ದಾವೆ. ಹೇಳಿ ಯಾರು? ವ್ಯತ್ಯಾಸ ಆಗ್ತಾ ಇದೆ. ವಿಶೇಷವಾಗಿ ಕ್ಯಾಲ್ಶಿಯಮ್ಮು, ನಾರಿನಂಶ, ಕಬ್ಬಿಣದಂಶ, ಬನಿಯಂಶ, ಹೀಗೆ ಸತ್ತು ನಾಲ್ಕಾರು ಯಾಕೆ ಹತ್ತಾರು ಪೌಷ್ಟಿಕಾಂಶಗಳು ಅಕ್ಕಿಗಿಂತ ಉತ್ತಮವಾಗಿದ್ದಾವೆ ರಾಗಿಯಲ್ಲಿ. ನೋಡಿ, ಅನ್ನ ಊಟ ಮಾಡಿಕೊಂಡು ನೀವು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೊರಗಡೆ ಹೋಗಿ ಬೇಗ ಹೊಟ್ಟೆ ಹಸಿವಾಗ್ಕೊಂಡು ಮತ್ತೆ ಮನೆಗೆ ಬಂದುಬಿಡ್ತೀರಿ. ರಾಗಿ ಮುದ್ದೆಯನ್ನು ಊಟ ಮಾಡ್ಕೊಂಡು ಹೋಗಿ ಬೇಗ ನೀವು ಮನೆಗೂ ಬರೋದಿಲ್ಲ, ಹೆಚ್ಚು ಕೆಲಸ ಮಾಡಿದ್ರೂ ಸುಸ್ತನಿಸೋದಿಲ್ಲ. ಮನೆಗೆ ಬರೋದಿಲ್ಲ ಎಲ್ಲೋ ಇರ್ತಾರಂತ ಅನ್ಕೋಬೇಡಿ, ಅಂದರೆ ಹಸುವಾಗಿ ಬೇಗ ಮನೆ ಕಡೆಗೆ ನಿಮ್ಮ ಮನಸ್ಸು ಕರೆಯಲ್ಲ, ಅಷ್ಟೊಂದು ನಿಮ್ಮನ್ನು ತಕ್ಕತ್ತಾಗಿಡುತ್ತಂತ ಅನುಭವಗಳು ಹೇಳ್ತಾ ಇದ್ದಾರೆ. ರಾಗಿ ಹಸುವನ್ನು ನೀಗಿಸುತ್ತೆ, ಶಕ್ತಿಯನ್ನು ಕೊಡುತ್ತೆ, ಅದಕ್ಕೆ ಹೇಳಿದ್ದು ರಾಗಿ ತಿಂದವ ನಿರೋಗಿ ಅಂದ್ಕೊಂಡು. 2023 ಅಂತಾರಾಷ್ಟ್ರೀಯ ತೃಣಧಾನ್ಯ ವರ್ಷ, ಸಿರಿಧಾನ್ಯ ವರ್ಷ ಅಂತ ಅಂದ್ಕೊಂಡು ಕರೆಯಲಾಗ್ತಾ ಇದೆ ಅಲ್ವ. ಈ ಇಡೀ ವರ್ಷದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಅವಲೋಕನ ಮಾಡೋದು, ಅದ್ರ ಬಗ್ಗೆ ಅಧ್ಯಯನ ಮಾಡೋದು, ಅವುಗಳ ಆಹಾರವನ್ನು ಸೇವನೆ ಮಾಡೋದು, ಹೀಗೆ ನೀವು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ, ಬಿಡಬೇಡಿ, ಇವೆಲ್ಲ ಒಳ್ಳೆ ಆಹಾರವೇ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹಲೋ, ನಾವು ಕೆಂಚಮ್ಮಸ್ಕೋಟೆ ಹಾಸನ ಜಿಲ್ಲೆಯವರು ಸರ್. ಯಾರು ಹೆಸರು? ಸಂಕಪ್ಪ ಅಂತ. ಸಂಕಪ್ಪನವರು, ಶಂಕಪ್ಪ ಅಂತ, ಆಲೂರು ತಾಲೂಕು ಕೆಂಚನಕೋಟೆ. ಹೌದು ಹೌದು ಹೌದು. ಕೃಷಿ ಬಗ್ಗೆ ಏನಾದ್ರು ಕೇಳಬೇಕು ಅಂತ ಯಾರು ಹೇಳಿದ್ರು ಸ್ನೇಹಿತರು, ಅದಕ್ಕೆ ಕೇಳಂತ ಫೋನ್ ಮಾಡಿದೆ. ಅಲ್ಲ ಅಲ್ಲಿ ಮಡಿಕೇರಿ ಆಕಾಶವಾಣಿ ನಿಮಗೆ ತಲುಪುತ್ತಾ? ಸ್ವಲ್ಪ ಬರುತ್ತೆ ಆಕಾಶವಾಣಿ, ಹಾಸನ ಆಕಾಶವಾಣಿ ಅಷ್ಟು ಚೆನ್ನಾಗಿ ಬರಲ್ಲ, ಸಾಧಾರಣ ಮಟ್ಟಿಗೆ ಕೇಳುತ್ತೆ ಸರ್. ಹೌದಾ? ಆಲಿಸ್ತಾ ಇರ್ತೀರಿ ಅಲ್ವಾ? ಆಲಿಸ್ತಾ ಇರ್ತೀರಿ ಅಲ್ವಾ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ? ಕೇಳ್ತಾ ಇರ್ತೀನಿ, ಕೇಳ್ತಾ. ವಿಜಯ ಅಂಗಡಿ ಸರ್ ಅಲ್ವಾ? ಹೌದು. ನಾನು ಹಾಸನದಲ್ಲಿದ್ದರು, ನೀವು ಆಗ ತುಂಬಾ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಿದ್ರಾಗ. ಹೌದು ಹೌದು. ಈಗಲೂ ಈಗಲೂ ಇಲ್ಲಿ ಇಲ್ಲಿ ಚೆನ್ನಾಗಿ ಬರುತ್ತೆ. ಮಡಿಕೇರಿ ಅವರಿಗೆ ಟ್ರಾನ್ಸ್ಫರ್ ಆಗಿದೆ ಅಂದ್ರು, ಆಗ್ಲಿಂದಲೂ ನಿಮ್ಮನ್ನ ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದೆ ನಾನು. ಆಗ್ಲಿಂದ ಸ್ವಲ್ಪ ಸ್ಲೋ ಆಗಿ ಕೇಳ್ತಾ ಇದೆ ನಿಮ್ಮ ವಾಯ್ಸ್. ಹೌದಾ? ಈಗ ಸ್ವಲ್ಪ ನೋಡಿ, ಈಗ ಕೇಳ್ತಾ ಇದೆ. ಯಾವ ಸಂಬಾರು ಬೆಳೆಗಳಲ್ಲಿ ಹೂ ಕಂಡ್ರೆ ಬೀಜಗಳು ಮೂಡೋದಿಲ್ಲ ಹೇಳ್ಬೋದಾ? ಕೆಲವೊಂದು ಸಾಂಬಾರು ಬೆಳೆಗಳಲ್ಲಿ, ಉದಾಹರಣೆಗೆ ಕಾಳು ಮೆಣಸಲ್ಲಿ ಹೂ ಕಾಣುತ್ತೆ, ಕಾಳು ಕಾಣುತ್ತೆ. ಆದ್ರೆ ಕೆಲವೊಂದು ಸಾಂಬಾರು ಬೆಳೆಗಳಲ್ಲಿ ಹೂ ಕಾಣುತ್ತೆ, ಬಹಳ ಚಂದ ಕಾಣ್ತವೆ, ಆದ್ರೆ ಬೀಜಗಳೇ ಕಾಣೋದಿಲ್ಲ, ಬೀಜಗಳೇ ಮೂಡೋದಿಲ್ಲ. ಹೌದು, ಯಾವುದು ಅಂತ ಅನ್ಕೊಂಡು? ಸಾಂಬಾರು ಬೆಳೆಯಲ್ಲಿ ಅಂದ್ರೆ ಕಾಫಿಲಿ ಹೂ ಕಾಣುತ್ತೆ, ಕಾಳು ಕಾಣುತ್ತೆ. ಕಾಫಿ ಸಾಂಬಾರು ಬೆಳೆ ಅಲ್ಲ. ಕಾಫಿನ ಸಾಂಬಾರು ಬೆಳೆ ಅಂತ ಹೇಳಲಿಕ್ಕೆ ಆಗತ್ತಾ? ಕರಿಮೆಣಸು ಹೇಳಿದ್ವಲ್ಲ, ಇದು ಬರುತ್ತೆ ಸರ್, ಏಲಕ್ಕಿ ಬರಲ್ಲ ಸರ್? ಇಲ್ಲ. ಹಲೋ. ಹಾ, ಇಲ್ಲ ಇಲ್ಲ, ನೀವು ಹೇಳ್ತಿರೋದು ತಪ್ಪೆ. ಹೌದಾ? ಹೌದು. ನೋಡೋಣ, ಮುಂದಿನವರು ಮಾತಾಡ್ತಾರೆ, ಕೇಳ್ತಾ ಇರಿ. ಕೇಳಿದ್ರೆ ನಿಮ್ಮ ಮುಂದಿರುವ ಪ್ರಶ್ನೆ, ಯಾವ ಸಂಬಾರು ಬೆಳೆಗಳಲ್ಲಿ ಹೂ ಕಂಡರೂ ಬೀಜಗಳು ಮೂಡೋದಿಲ್ಲ? ನಮಸ್ಕಾರ, ಹೇಳಿ. ಯಾರು ತಾವು? ಕೆಲವೊಬ್ಬರದು ಏನು ಒಂದೇ ನೋಡಿ ಅರಿಶಿನ ಅಂತ ಹೇಳಿದರು, ಅಷ್ಟು ಹೊತ್ತಿಗೆ ಕಡಿತವಾಯಿತು, ಒಂದೇ ಪದಕ್ಕೆ ನಮ್ಮ ದೂರವಾಣಿ ಮಾರ್ಗ ಕಡಿತವಾಯಿತು ಒಂದೇ ಪದಕ್ಕೆ. ಅರಿಶಿನ ಸರಿಯಾದ ಉತ್ತರ, ಹೆಸರು ಅವರು ಹೇಳಲಿಲ್ಲ, ಮುಂದೆ ಅವರು ಹೇಳ್ತಾರೆ ನೋಡೋಣ. ನಮಸ್ಕಾರ, ಯಾರು ತಾವು ಹೇಳಿ, ಮಾತಾಡಿ. ಹಲೋ. ಹಾಂ, ಯಾರು ತಾವು? ಏಲಕ್ಕಿಯಲ್ಲಿ ಹೂ ಕಾಣಿಸುತ್ತೆ, ಕಾಯಿ ಕಾಣಿಸೋದಿಲ್ಲ. ಅಯ್ಯೋ, ಸಂಬಾರದಲ್ಯೂ ಅಲ್ಲ, ಕಾಯಿ ಕಾಣಿಸ್ತಾ ಅಲ್ಲ, ಏಲಕ್ಕಿಯಲ್ಲಿ ಹೂ ಕಾಣುತ್ತೆ, ಕಾಯಿ ಕಾಣಲ್ವಾ? ಇಲ್ಲ ಇಲ್ಲ, ಹೂ ಕಾಯಿ ಹೂವಲ್ಲಿ ಕಾಣಿಸೋದಿಲ್ಲ ಸ್ವಾಮಿ. ಅಲ್ಲ, ಹೂ ಕಂಡ್ರು ಬೀಜಗಳು ಮೂಡೋದಿಲ್ಲ ಅಂತ ಹೇಳಿ, ಏಲಕ್ಕಿಯಲ್ಲಿ ಬೀಜ ಇರೋದಿಲ್ವಾ? ಬೀಜ ಇರುತ್ತೆ. ಮತ್ತೆ ಏಲಕ್ಕಿ ಯಾಕೆ ನೆನಪಾಯ್ತು? ಹೂ ಕಾಣುತ್ತೆ, ಬೀಜ ಇರೋದಿಲ್ಲ, ಕಾಯಿ ಇರೋದಿಲ್ಲ ಅಂತ ಯಾಕೆ ಹೇಳ್ತೀರಿ? ಯಾರು ತಾವು? ಗಣೇಶ್ ಕುಮಾರ್. ಹಾ, ಯಾಕೆ ಗಣೇಶಣ್ಣ, ನಿಮ್ಗೆ ಗೊತ್ತಿಲ್ವಾ ಏಲಕ್ಕಿದು? ಯಾಕೆ ನಿಮ್ ಪರಿಚಯ ಇಲ್ವಾ ಕೊಡಗಿನವರಾಗಿ? ಇಲ್ಲ, ಏಲಕ್ಕಿದೆ, ಒಂದ್ ನಾಲ್ಕು ಬುಡ ಮಾತ್ರ ನನ್ನಲ್ಲಿ. ಓ, ಅದ ಅಂದ್ರೆ ನಿಮಗೆ ಹೂವು ಕಂಡಿದೆ, ಕಾಯಿ ಬಂದಿಲ್ವಾ? ಕಾಯಿ ಆಗ್ತದೆ ಆಗ್ತದೆ ಆಗ್ತದೆ. ಅಲ್ಲ, ಹಂಗಾಗಿತ್ತೆ ಅಂತ ಗಿಡಗಳು ಹಾಕಿ, ಕೆಲವೊಬ್ರಿಗೆ ಹೂ ಬರುತ್ತೆ, ಕಾಯಿ ಕಾಣೋದಿಲ್ಲ, ಹಂಗಾಗಿ ಅದು ಉತ್ತರ ಸಿಕ್ಬಿಡುತ್ತೇನೆ ಅಂತ ಈ ತರ. ವೆನಿಲ್ಲ, ವೆನಿಲ್ಲದಲ್ಲಿ ವೆನಿಲ್ಲದಲ್ಲಿ ಹೂ ಬರುತ್ತೆ, ಕಾಯಿ ಇರಲ್ಲ. ಹ್ಮ್, ಕಾಯಿ ಇರುತ್ತಲ್ಲ ಒಳಗಡೆ, ಬೀಜ ಮಾಡ್ಬೇಕಲ್ಲ. ಹಾ, ಮಾಡ್ಬೇಕು, ಊಟ ಮಾಡೋದ್ರಲ್ಲಿ ಹೊಟ್ಟೆ ಹಂಗ ತುಂಬುತ್ತೆ ಅಲ್ವಾ? ಏನಿಲ್ಲ, ಸಿಂಪಲ್. ಈಗ ಅರಿಶಿನ ಅಂತ ಒಬ್ರು ಹೇಳಿದ್ರು, ಶುಂಠಿಯಲ್ಲಿ ಹೂ ಬರುತ್ತೆ, ಬೀಜ ಬರುತ್ತಾ? ಇಲ್ಲ ಇಲ್ಲ. ಮತ್ತೆ ಶುಂಠಿ ನೀವು ಬೆಳಿತೀರಿ ಅಲ್ವಾ? ಹೂವನ್ನು ನೋಡಿದಿರ ಅಲ್ವಾ? ನೆಲ ಮಾಂಗೈ ಅಥವಾ ಮಾಂಗೈ ಶುಂಠಿ, ಅದರಲ್ಲೂ ಹೂ ಬರುತ್ತೆ, ಬೀಜ ಬರೋದಿಲ್ಲ ಅಲ್ವಾ? ಇಷ್ಟೇ, ಒಂದ್ ಮೂರ್ನಾಲ್ಕು ನಮ್ಮಲ್ಲೇ ಬೆಳೆಯವು, ಇನ್ನೂ ಇದೆ ಹುಡ್ಕೊಂಡು ಹೋದ್ರೆ ಅಲ್ವಾ? ತಕ್ಷಣ ನೆನಪಾಗ್ಲಿಲ್ಲ ಅಲ್ವಾ? ಹೌದೌದು, ಒಳ್ಳೇದು. ಹಾ, ಧನ್ಯವಾದ, ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ಗೊತ್ತಾಗೋದಿಲ್ಲ, ಏನೋ ವ್ಯತ್ಯಾಸ ಆಗ್ಬಿಡುತ್ತೆ ನೋಡಿ. ಕೆಲವೊಂದ್ಸಾರಿ ನಾವು ಏನೋ ಅನ್ಕೊಂಡ್ಬಿಡ್ತೀವಿ, ಇದು ಹೀಗೆ ಅದು ಹಾಗೆ ಅನ್ಕೊಂಡು. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಮಾತಾಡಿ? ಹಲೋ. ಹಾ, ತಮ್ಮ ಹೆಸರು? ಸರ್ ರವಿ ಅಂತ ಹೇಳಿ. ರವಿ ಅವ್ರ ಎಲ್ಲಿಂದ? ಸರ್ ಹೆಬ್ಬೆಟ್ಟಗೇರಿ, ಮಡಿಕೇರಿ. ಹೌದಾ? ಹೆಬ್ಬೆಟ್ಟಗೇರಿ. ಎಷ್ಟು ತೋಟ ಇದೆ? ತೋಟ ಒಂದು 12 ಎಕರೆ ಇದೆ ಸರ್. ಓಹೋ, 12 ಎಕರೆ ತೋಟ. ಆಮೇಲೆ ಗದ್ದೆ? ಗದ್ದೆ ಇವಾಗ ನಡೀತಾ ಇಲ್ಲ, ಅಡಿಕೆ ಮೆಣಸು ಹಾಕ್ಬಿಟ್ಟಿವಿ. ಓ, ಅಡಿಕೆ ಅಡಿಕೆ ಹಾಕ್ಬಿಟ್ರಾ? ಹೌದು. ಅದ್ರಲ್ಲಿ ಮೆಣಸನ್ನ ಹಾಕೊಂಡಿದ್ದೀರಾ? ಮೆಣಸನ್ನ ಹಾಕೊಂಡಿದ್ದೀವಿ. ಓಹೋ, ಮೆಣಸು ಗದ್ದೆ ಜಾಗದಲ್ಲಿ ಉಳಿತಾ ಇದೆಯಾ? ನೀರ್ ನಿಲ್ದಂಗ್ ನೋಡ್ಕೊಂಡಿದ್ರಿ, ಕಾಲುವೆ ತೋಡಿಸ್ಕೊಂಡಿದ್ರಿ ಅಲ್ವಾ? ಹೌದೌದು, ಅಡಿಕೆ ಅಂತೂ ಇರ್ತಿರ್ಲಿಲ್ಲ, 2 ವರ್ಷದಿಂದ ಅಡಿಕೆನೂ ಕುಯ್ತಾ ಇದೀವಿ. ಹಾಗಾಗಿ ಅಡಿಕೆ ಬರ್ತಿದೆ, ಎರಡು ವರ್ಷದಿಂದ ಪರವಾಗಿಲ್ಲ. ದನ ಕರುಗಳು ಇಟ್ಕೊಂಡಿದ್ದೀರಾ? ಮೊದ್ಲು ಇಟ್ಕೊಂಡಿದೀವಿ ಸರ್, ಇವಾಗಿಲ್ಲ. ಓಹೋ, ಮುಂದೆ ಇಟ್ಕೊಳ್ಳೋ ಆಲೋಚನೆ ಇರ್ಬೇಕು ನಿಮ್ಮಲ್ಲಿ ಅಲ್ವಾ? ಸದ್ಯಕ್ಕಿಲ್ಲ ಸರ್, ಗದ್ದೆ ಕರ್ಕೊಳ್ಬೇಕು ನೋಡ್ಕೊಳ್ಳೋದು ಅದು ಸ್ವಲ್ಪ ಅಲ್ಲ. ಆದ್ರೂ ಇದು ಒಂಥರ ಅಲ್ಲ, ಈಗ ನಾವೆಲ್ಲದೂ ಮಾಡೋದು ಒಂಥರ ನೆಮ್ಮದಿ ಸಂತೋಷಕ್ಕೆ, ಬರೀ ಹಣಕ್ಕಂತ ಅನ್ಕೋಬಾರ್ದು. ಹಸುಗಳಿಲ್ಲದ ದನಗಳೆಲ್ಲ ಸಾಕಿದ್ವಿ, ನಮ್ಮ ಮಕ್ಕಳಿಗೆ ದನಗಳ ಕತ್ತರೆ ಹೇಳೋದು, ಆ ಹೆಸರು ಅಲ್ಲಿ ಹೋಗ್ತಿತ್ತು. ಇಲ್ಲ ಮತ್ತೆ ಹಸುಗಳಿಲ್ಲದ ಬೇಸಾಯ ಒಂಥರ, ಅದು ಬೇರೆ ರೀತಿ ಪದಗಳು ಬಂದ್ಬಿಡ್ತವೆ, ಆ ಥರ ಆಗಬಾರ್ದು. ಎಂತ ಕಷ್ಟ ಅಂತ ಅನ್ಕೊಂಡ್ರು ಏನೆಲ್ಲ ನಾವು ಹೋರಾಟ ಮಾಡಿ ಮಾಡ್ತೀವಿ ಹಸುಗಳನ್ನು ಸಾಕದಂತೇನು ಕಷ್ಟ ಅಲ್ಲ. ಮಾಡಿ ಮಾಡಿ ಒಳ್ಳೇದಾಗ್ಲಿ. ರೋಬಸ್ಟ ಹಾಕೊಂಡಿರ್ಬೇಕು ತಾವಲ್ವಾ? ರೇಡಿಯೋ ಎಷ್ಟು ವರ್ಷದಿಂದ ಕೇಳ್ತಾ ಇದ್ರಿ ರವಿ ಅಣ್ಣ? ರೇಡಿಯೋ ನಾವು ಮೊದ್ಲು ಬೆಂಗಳೂರಲ್ಲಿ ಇದ್ದೀವಿ ಸರ್, ಇವಾಗ 4 ವರ್ಷದಿಂದ ಇಲ್ಲಿ ಬಂದ್ವಿ. 4 ವರ್ಷದಿಂದ ಹೆಚ್ಚು ಕಮ್ಮಿ ಕೇಳ್ತಾ, ಮೊದ್ಲು ಕೇಳ್ತಿದ್ವಿ, ನಿಮ್ಮ ಮಡಿಕೇರಿಗೆ ಬಂದ್ಮೇಲೆ ಅಂತೂ ನಿಮ್ಮ ಕೇಳ್ತಾ ಇರ್ತೀವಿ ಅವಾಗ ಅಲ್ವಾ? ಇವಾಗ ಗಾಡಿ ತೊಳಿತಾ ಇದೆ, ಆಚೆಗಳ ಇಟ್ಕೊಂಡು ಕೇಳ್ತಾ ಇದೆ. ನೋಡಿ ನೋಡಿ, ಆಸಕ್ತಿ. ಡಾಕ್ಟರ್ ಇಂಟರ್ವ್ಯೂ ಕೇಳ್ದೆ, ಆಕ್ಚುಲಿ ನಿನ್ನೆ ನಮ್ಮ ಡಾಕ್ಟರ್ ಹತ್ರ ಹೋಗಿದ್ದೆ, ಅವನು ಹುಷಾರಿಲ್ಲ ಅಂತ ಹೇಳಿ ಅವ್ನು ಕರ್ಕೊಂಡು ಹೋಗಿದ್ದೆ. ನೋಡಿ ನೋಡಿ, ಅವಾಗ ಅವ್ರು ಮೇಜರ್ ಅಂತ ಏನೋ ಬುಕ್ ಬರೀತಾರೆ, ಅವ್ರು ಬುಕ್ ಎಲ್ಲ ಬರೀತಾರೆ. ಹೊರಗಡೆ ನೋಡಿದ್ರೆ ಪುನಃ ಹೊರಗಡೆ ಹೋದ ಮೇಜರ್ ಅಂತ ಬರ್ದಿದೆ, ಏನೋ ಆರ್ಮಿ ಸರ್ವಿಸ್ ಮಾಡಿದ್ರ ಸರ್. ಒಂದು 5 ಇಯರ್ಸ್ ಆರ್ಟ್ ಕಮಿಷನ್ ಮಾಡಿದೀನಿ ಅಂದ್ರು ಅಲ್ವಾ? ಹಾಗೆ ಬೆಳಿಗ್ಗೆ ನೋಡಿದೆ ಅವ್ರು ಕೇಳಿಸ್ದೆ, ಆಮೇಲೆ ಅವ್ರು ಇಂಟಿ ಕೇಳಿಸ್ಕೊಂಡೆ. ರವಿ ಅವರೇ, ನಿಮ್ಗೆ ಒಂದು ಪ್ರಶ್ನೆ. ಕುಡಿ ಕುಡಿ ಅನ್ನೋ ಒಂದು ಪದಕ್ಕೆ ಇರೋ 3-4 ಅರ್ಥಗಳನ್ನ ಹೇಳ್ಬೋದಾ? ಕುಡಿ ಕುಡಿ ಅಂದ್ರೆ ಈಗ ಮೊಳಕೆ ಬರೋ ಅದಕ್ಕೂ ಕುಡಿ ಅಂತಾರೆ. ಹೌದು, ಚಿಗುರು. ಗಿಡಗಳ ಚಿಗುರು ಅಥವಾ ಜೇನುನೊಣಗಳು ನಾವ್ ನಮ್ಮ ಭಾಷೆಯಲ್ಲಿ ಕುಡಿ ಅಂತೀವಿ. ಜೇನು ಎರಿಗಳನ್ನ ಕುಡಿ ಅಂತ ಹೇಳ್ತೀರಲ್ಲ? ಎಲ್ಲ ಜೇನು ಫುಲ್ ನೊಣಗಳಿರುತ್ತಲ್ಲ ಒಂದು ಸೆಟ್, ಅದು ಅದಕ್ಕೂ ಕುಡಿ ಅಂತೀವಿ, ಜೇನು ಕುಡಿ ಅಂತ. ಅದು ಕುಟುಂಬಕ್ಕೆ ಕುಡಿ ಅಂತ ಅನ್ನೋದು, ಕುಟುಂಬಕ್ಕೆ ಕುಡಿ ಅಂತೀವಿ. ಒಂದು ಕುಡಿ ಅಂದ್ರೆ ಕುಟುಂಬ ಅರ್ಥನೆ ಬರುತ್ತೆ ಹೆಚ್ಚು ಕಮ್ಮಿ. ಓಕೆ, ಸರಿಯಾಗಿ ಹೇಳಿದ್ರೆ. ಒಬ್ಬರದು ಈಗ ಸಪೋಸ್ ನಮ್ಮ ಅಪ್ಪ ಮಗ, ಅವನು ಕುಡಿ ಆತ, ಆ ಅರ್ಥನೂ ಬರುತ್ತೆ. ವಂಶದ ಕುಡಿ, ವಂಶದ ಕುಡಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ರಿ. ಅಲ್ಲ ಈ ತರ ಎಲ್ಲ ಕುಡಿ ತುಂಬಾ ಅರ್ಥ ಬರ್ಬೋದು ಸರ್. ಇನ್ನು ನೆನಪಾಗೋದು ಆತರ, ಇನ್ನು ಸುಲಭ ನೆನಪಾಗೋದು ನೀರು ಕುಡಿಯೋದು. ಹೌದು, ನೀರು ಕುಡಿ ಅಲ್ಲ, ಆ ಕುಡಿ ಅಂದ್ರೆ ಅದು ಕುಡಿ, ಬಟ್ ನಾವು ಈ ಕುಡಿ ಲೆಕ್ಕಾಚಾರ ತಗೊಂಡ್ರೆ ಈ ತರ ಬರುತ್ತೆ. ಅಲ್ಲ ಇನ್ನು ಹೇಳೋದಾದ್ರೆ ಎಣ್ಣೆ ಕುಡಿ ಅಂತ ಅನ್ನೋದು, ಎಣ್ಣೆ ಕುಡಿಯೋದು ಬೇಡ, ನೀರು ಕುಡಿಯೋಣ. ಹೌದು ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ನಿಮ್ಗೆ ನೆನಪಾಯ್ತು. ಜೇನು ಕುಟುಂಬದ ಕುಡಿ, ಗಿಡಗಳ ಕುಡಿ, ವಂಶದ ಕುಡಿ, ನೀರು ಕುಡಿಯೋದು. ಹೌದು, ಅಂದ್ರೆ ಕೆಲವೊಂದು ಪದಗಳು ಬಹಳ ಚೆನ್ನಾಗಿ ಬಳಕೆ ಆಗ್ತಿರ್ತವೆ. ಈಗ ಕಳೆ, ಮುಖದ ಕಳೆ, ಜಮೀನಲ್ಲಿ ಬೆಳೆಯುವ ಕಳೆ, ಹೀಗೆ ಅಲ್ವಾ? ಹೌದು, ಚೆನ್ನಾಗಿ ಬೇಸಾಯದಲ್ಲಿ. ಬೆಂಗಳೂರು ಡ್ರೈವ್ ಮಾಡ್ತಾ ಒಂದು ರೇಡಿಯೋದಲ್ಲಿ ಕೇಳ್ತಾ ಇದ್ರು, ಬೆಲ್ಲೂನಿಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಬಹಳ ಕೇಳ್ತಾ ಇದ್ರು ವಿಶೇಷವಾಗಿ. ಅಲ್ಲಿ ಹೋಗಿ ಹೋಗಿ ತುಂಬಾ ಹೊತ್ತಾಗ ಆಮೇಲೆ ಗಾಳಿ ತುಂಬಿದೆ ರಬ್ಬರ್ ಚೀಲ ಅಂತ. ಗಾಳಿ ತುಂಬಿದೆ ರಬ್ಬರ್ ಚೀಲ ಗೊತ್ತು, ಕಲ್ಪನೆಗೆ ಬರಲ್ಲ ತಕ್ಷಣ, ಏನಕ್ಕೂ ಯೋಚನೆ ಮಾಡೋಕ್ಕಾಗಲ್ಲ. ಹೌದೌದೌದು, ಏನ್ ಇನ್ನೂ ಹೇಳೋದಾದ್ರೆ ಬಹಳ ಸುಲಭ, ಪಿಪಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಗಾಳಿ ತುಂಬಿದ ರಬ್ಬರ್ ಚೀಲ ಅನ್ನೋದಕ್ಕಿಂತ ಪಿಪಿ. ಆಗ್ಲಿ ರವಿಣ್ಣ, ಧನ್ಯವಾದ, ಖುಷಿಯಾಗಿ ಭಾಗವಹಿಸಿದ್ರೆ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ ಮಡಿಕೇರಿ ಆಕಾಶವಾಣಿಯಿಂದ. ಸಂಪರ್ಕ ಮಾಡಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು, ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. 08-2-7-2-2-0-0-0-6 ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್. ಚಂದ್ರು, ನಮಸ್ಕಾರ. ಯಾವ ತಿಂಗಳು ಜೇನುತುಪ್ಪ ಮಂದವಾಗಿರುತ್ತೆ, ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬೋದಾ? ಯಾವ ತಿಂಗಳ ಜೇನುತುಪ್ಪ ಮಂದವಾಗಿರುತ್ತೆ, ಗಟ್ಟಿಯಾಗಿರುತ್ತೆ? ಎಲ್ಲಾ ತಿಂಗಳದು ಗಟ್ಟಿಯಾಗಿರೋದಿಲ್ಲ. ಏಪ್ರಿಲ್ ಇವಾಗಲೇ ಸರ್. ಹೌದಾ? ಹೆಂಗ ಹೇಳ್ತೀರಿ? ಏಪ್ರಿಲ್ ಮೇ, ಏಪ್ರಿಲ್ ಮೇ ಅಂತ ಹೆಂಗೆ, ಯಾವ ಅನುಭವದಲ್ಲಿ ಹೇಳ್ತಿದ್ರಿ ಅಥವಾ ಯಾವ ಹಿನ್ನೆಲೆಯಲ್ಲಿ ಹೇಳ್ತಿದ್ರಿ? ಏಪ್ರಿಲ್ ಮೇ ಅಂತ. ಇಲ್ಲ ಇಲ್ಲ, ಮುಂದಿನ ಕರೆಗೆ ಹೋಗ್ತಾ ಇದೀವಿ, ನೋಡೋಣ. ಧನ್ಯವಾದ. ಕೇಳಿದ್ರೆ ನಿಮ್ಮ ಮುಂದಿರುವ ಪ್ರಶ್ನೆ, ಯಾವ ತಿಂಗಳ ಜೇನು ತುಪ್ಪ ಮಂದವಾಗಿರುತ್ತೆ ಅಥವಾ ಗಟ್ಟಿಯಾಗಿರುತ್ತೆ ಅನ್ನೋದು, ಹೇಳ್ಬೋದಾ? ನೋಡಿ ಪ್ರಯತ್ನ ಮಾಡಿ, ಸಾಕಿರೋರಿಗೆ ಗೊತ್ತಾಗುತ್ತೆ. ಕೊಡಗಿನಲ್ಲಿ ಜೇನುತುಪ್ಪ ತುಂಬ ಜನ ಪಡ್ಕೊಳ್ತದ್ರಿ, ಬಳಸ್ತದ್ರಿ, ಉತ್ಪಾದನೆ ಮಾಡ್ತದ್ರಿ. ಬಿಡಬೇಡಿ, ಜೇನು ಸಾಕಾಣಿಕೆ, ಹಸು ಸಾಕಾಣಿಕೆ ಇವೆಲ್ಲ ಕೃಷಿಕರಿಗೆ ಶೋಭೆ. ಕಷ್ಟ ಅಂತ ಅಂದ್ಕೊಂಡು ಯೋಚನೆ ಮಾಡಿಬಿಡಿ. ಕಷ್ಟಗಳಿಲ್ಲದ ಬದುಕು ಬದುಕೇ ಅಲ್ಲ ಅಂತ ಹೇಳ್ತಾರೆ. ಯಾರಿಗೆ ಕಷ್ಟ ಇಲ್ಲ ಸ್ವಾಮಿ? ಎಲ್ಲರಿಗೂ ಅವ್ರದ್ದೇ ಆದ ಇತಿಮಿತಿಯಲ್ಲಿ ಕಷ್ಟಗಳನ್ನು ಈ ನಿಸರ್ಗ ಕೊಟ್ಬಿಟ್ಟಿದ್ದೆ, ನಾವು ಸ್ವೀಕರಿಸಲೇಬೇಕು. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್. ನಮಸ್ಕಾರ, ಯಾರು ತಾವು? ಪುತ್ತೂರು ತಾಲೂಕು ಕೈಕಾರದಿಂದ ಚಂದ್ರಾವತಿ. ಚಂದ್ರಾವತಿ? ಹೌದು, ಪುತ್ತೂರು ತಾಲೂಕು. ಹೌದು. ಹಾ, ಚಂದ್ರಾವತಿ ಅವರು ಪ್ರಶ್ನೆ ಕೇಳಿದ್ರಲ್ವಾ? ಹಾ ಹೌದು. ಹಾ ಹಾ, ಯಾವ ತಿಂಗಳದ್ದು ಜೇನುತುಪ್ಪ ಗಟ್ಟಿಯಾಗಿರುತ್ತೆ? ಸೆಪ್ಟೆಂಬರ್ ಆಗಿರ್ಬೋದು ಅಂತ. ಸೆಪ್ಟೆಂಬರ್? ಗೊತ್ತಿಲ್ಲ ಸರ್. ಸರಿ ಗೊತ್ತಿಲ್ಲ. ನೀವು ಸಾಕಿಲ್ಲ ಅಲ್ವಾ? ಇಲ್ಲ, ನಮ್ಮಲ್ಲಿಲ್ಲ. ಸಾಕಿ ಸಾಕಿ, ಏನು ಜಮೀನೇ ಇರ್ಬೇಕಂತೇನಿಲ್ಲ. ಸುಮ್ಮನೆ ಒಂದು ಮನೆ ಇಟ್ಕೊಂಡಿದ್ರು, ಮನೆ ಒಳಗಡೆ ಒಂದು ಪೆಟ್ಟಿಗೆ ಇಟ್ಕೊಂಡ್ರು, ಮನೆ ಮೇಲ್ಗಡೆ ಒಂದೆರಡು ಪೆಟ್ಟಿಗೆ ಇಟ್ಕೊಂಡ್ರು, ಅವಿಟ್ಗೆ ಬಂದ್ಬಿಡ್ತವೆ ಜೇನುನೊಣ ಎಷ್ಟೋ ಸರಿ. ಅದಕ್ಕೆ ಸ್ವಲ್ಪ ಮೇಣ, ದಾಲ್ಚಿನ್ನಿ ಚಕ್ಕೆ ಎಲೆದು ಅಥವಾ ಒಂಥರ ಸುವಾಸನೆ ಬರೋ ಎಲೆನ ಸವ್ರಬಿಟ್ರೆ ನಾ ಮುಂದೆ ನೀ ಮುಂದಂತ ಬಂದು ಸೇರ್ಕೊಂಬಿಡ್ತವೆ. ಆರಾಮಾಗಿ ಇಟ್ಕೊಂಡು ಒಂದೊಂದು ಸಾರಿ 5, 6 kg, 8 kg, 10 kg ಒಂದೊಂದು ಪೆಟ್ಟಿಗೆಯಿಂದ ತುಪ್ಪವನ್ನು ತೆಗಿಬೋದು. ಡಿಸೆಂಬರ್ ತಿಂಗಳಲ್ಲಿ ಜೇನುತುಪ್ಪ ಮಂದವಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಹೌದು ಹೌದು, ಆ ತಿಂಗಳದ್ದು ಮಾತ್ರ ಗಟ್ಟಿಯಾಗಿರುತ್ತೆ, ಉಳಿದದ್ದು ಅಷ್ಟೇನು ಗಟ್ಟಿ ಇರೋದಿಲ್ಲ. ಹೌದು. ಹಾ ಅಲ್ಲ, ಚಳಿಗಾಲ ಒಂದು, ಮತ್ತು ಆ ತಿಂಗಳಲ್ಲಿ ಸಿಗುವ ಏನು ಮಕರಂದ ಅದಕ್ಕೆ ಪೂರಕವಾಗಿರುತ್ತೆ. ಹೌದು, ಒಳ್ಳೆಯದು. ಚಂದ್ರಾವತಿ ಅವರೇ ನಮಸ್ಕಾರ. ನಮಸ್ಕಾರ. ಕೇಳಿಗ್ರೆ, ಇನ್ನು ಒಬ್ಬರದು ಕರೆ ಸ್ವೀಕರಿಸ್ಬೋದು ಅಂತ ಅನಿಸುತ್ತೆ. ಒಬ್ಬರು ಅಥವಾ ಇಬ್ಬರು ನೋಡಿ ಪ್ರಯತ್ನ ಮಾಡಿ ಕರೆ. ಯಾರದು? ನಮಸ್ಕಾರ, ಯಾರು ತಾವು? ಬೋಪಯ್ಯನವ್ರು ಎಲ್ಲಿಂದ? ಹಾಂ ಹಾಂ, ಬೋಪಯ್ಯನವರೇ ಕೇಳಿ ಸರ್. ಏನು ಕೇಳಿ? ಯಾವ್ದಾದ್ರು ಕೇಳಿ ಸರ್. ಅರಿಶಿನ ನೀವು ನೋಡಿದಿರಲ್ವಾ? ಬೆಳೆದಿದ್ದೀರಾ? ಬೆಳೆಯ ಸುಧಾರಿತ ತಳಿಗಳು ಒಂದು ಎರಡು ಹೇಳ್ಬೋದಾ? ನಾಲ್ಕು ತಳಿ ಬರ್ತದೆ ಸರ್. ನಾಲ್ಕು ತಳಿ ಬೆಳೆಸ್ತಾ ಇದ್ರಿ? ನಾವಿಲ್ಲಿ ಅರಿಶಿನ ಮಾಮೂಲಿ ಮಾಡೋದು ಲೋಕಲ್. ಯಾವ ತಳಿ ಹೆಸರು ಹೇಳಿ? ಯಾವ ತಳಿ ಹೆಸರು? ಅದು ಸೂಸಲು ಕಡ್ಬೋಲ ಮಾಡ್ತೀವಿ ಎಲೆ ಮಾಮೂಲು ಅರಿಶಿನ. ಅಲ್ಲ, ಅದರಲ್ಲಿ ತಳಿಗಳು ತುಂಬಾ ಇದಾವೆ. ಅಲ್ಲ, ನಾಲ್ಕನ್ನೋದಕ್ಕಿಂತ ಈ ನಮ್ಮ ರೈತರು ಬಳಸೋ ತಳಿಗಳು, ವಿಶೇಷವಾಗಿ ಕೊಡಗಿಗೆ ಪ್ರತಿಭಾ ಮತ್ತು ಪ್ರಗತಿ, ಈ ಎರಡು ತಳಿಗಳನ್ನ ಶಿಫಾರಸು ಮಾಡಲಾಗುತ್ತೆ. ಇನ್ನೂ ಬೇರೆ ಬೇರೆ ಪ್ರದೇಶ ಇರ್ತಕ್ಕಂತ ಇದಾವೆ. ಆ ತಳಿ ಹೆಸರು ಕೆಲವೊಂದ್ಸಾರಿ ಗೊತ್ತಿರಲ್ಲ, ಇಲ್ಲೇ ಬೆಳೆದದ್ದು ಇಲ್ಲೇ ಬೆಳೆದದ್ದು ಅನ್ಕೊಂತೀವಿ ಅಲ್ವಾ? ಹೌದಾ. ಓಕೆ, ಆಗ್ಲಿ. ಬಪ್ಪನವ್ರು ನಮಸ್ಕಾರ. ನಮಸ್ಕಾರ. ಅಲ್ವಾ? ಹೌದ್ ಹೌದ್ ಹೌದು, ಒಳ್ಳೆ. ಚಿಕನ್ ಬಾಕ್ಸ್ ಅನ್ನ ಫ್ರೆಂಡ್ ಆಗಿತ್ತು 40 years ಬ್ಯಾಕ್. ಆಗ ನಾನು ಹೇಳಿದೆ ವಿಕೌಟ್ ಟರ್ಮೈಕ್ ಅದನ್ನ ಅಪ್ಲೈ ಮಾಡಿ, ಅದನ್ನ ಅಪ್ಲೈ ಮಾಡಿ ಒಂದ್ ತಿಂಗಳಲ್ಲಿ ಚಿಕನ್ ಪಾಕ್ಸ್ ಕಲೆ ಮಾರ್ಕ್. ಮಾತಾಡೋಣ, ಸಮಯ ಸಾಕಾಗ್ತಾ ಇಲ್ಲ, ಮುಂದಿನ ಕಾರ್ಯಕ್ರಮ ಬಿತ್ತರವಾಗಬೇಕು. ಶ್ರೋತೃಗಳೇ, ಈಗ ಕರೆಗಳು ಬರ್ತದೆ, ಆದರೂ ಸಮಯ ಇಲ್ಲ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರ್ರಿ, ಜೀವನದಲ್ಲಿ ಸಂತೋಷವಾಗಿ ಸಾರ್ಥಕವಾಗಿ ಕಷ್ಟಪಟ್ಕೊಂಡು ಮುನ್ನಡಿತಾ ಇರ್ರಿ. ಕಷ್ಟಗಳಿಂದ ದೂರ ಆಗಬೇಡಿ, ಸುಖವನ್ನೇ ಹುಡುಕಂತ ಹೋಗಬೇಡಿ, ಅದು ಒಳ್ಳೆಯದು ಅಲ್ಲ. ಕರೆ ಮಾಡಿದ ಆಲಿಸಿದ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿದ್ವಿ. ಶ್ರೋತೃಗಳೇ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ ಪ್ರಾಯೋಜಕರು ಗೌಡ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯಿದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ .5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮಾಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜಂಪೆ ಓದ್ತಾ ಇರೋ ಕರ್ನಾಟಕ ಡಿನಾ ದೇವಯ್ಯ. ಜಂಪೆ ಮುಖ್ಯಾಂಶಗ. 65%ಕ್ಕಿಂತ ಕಡಿಮೆ ಮತದಾನ, ನಿಖರ ಮಾಹಿತಿ ಕೊಡಕು ಡಾಕ್ಟರ್ ಬಿಸಿ ಸತೀಶ. ಸರ್ವಜ್ಞರ ತ್ರಿಪದಿಗ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ಡಾಕ್ಟರ್ ನಂಜುಂಡೇಗೌಡ. ಜಂಪೆನ ವಿವರ. ಕಳೆದ ವಿಧಾನಸಭಾ ಚುನಾವಣಾ ಸಮಯದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 20 ಮತ್ತು 20 ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 45, ಒಟ್ಟು 65 ಮತಗಟ್ಟೆಗಳಲ್ಲಿ 65%ಕ್ಕಿಂತ ಕಡಿಮೆ ಮತದಾನ ಆಗಿದ್ದು, ಈ ಹಿನ್ನೆಲೆಯಲ್ಲಿ ಈ 65 ಮತಗಟ್ಟೆಗಳಲ್ಲಿ ಮತದಾನ ಕಡಿಮೆ ಆಗಿ ಕಾರಣ ಏನು ಮತ್ತು ಮತದಾನ ಹೆಚ್ಚಿಸಿಕೆ ಯಾವ ರೀತಿಯ ಕ್ರಮ ತಕ್ಕೊಣಕುತ್ತ ಹೇಳಿದರ ಬಗ್ಗೆ March 4 ಸರಿಯಾದ ಮಾಹಿತಿ ಕೊಡುವಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದರು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ಇಂದು ನಡೆದ ಜಿಲ್ಲಾ ಮಟ್ಟದ ಸ್ವೀಪ್ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತಾಡಿದರು. ಮಡಿಕೇರಿ ನಗರಸಭಾ ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಕುಶಾಲನಗರ ಹಂಗೆ ಜಿಲ್ಲೆನ ಗಡಿ ಪ್ರದೇಶದಲ್ಲಿ ಕಳೆದ ವಿಧಾನಸಭಾ ಚುನಾವಣಾ ಸಮಯದಲ್ಲಿ ಕಡಿಮೆ ಮತದಾನ ಆಕೆ ಕಾರಣ ಮತ್ತು ಪ್ರಸಕ್ತ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತದಾನ ಆಕೆ ಯಾವ ರೀತಿಯ ಕ್ರಮ ತಕೊಣಕು ತಿಳಿದರ ಬಗ್ಗೆ ಸ್ಪಷ್ಟ ಮಾಹಿತಿ ಒದಗಿಸುವಂಗೆ ಜಿಲ್ಲಾಧಿಕಾರಿಯವರು ಹೇಳಿದರು. ಜಿಲ್ಲೆಯಲ್ಲಿ ಚಿತ್ರಕಲಾ ಶಿಬಿರ ಏರ್ಪಾಡು ಮಾಡುದು, ಗಾಳಿಪಟ ಹಂಗೆ ಬಲೂನ್ ಹಾರಿಸುದು, ರಂಗೋಲಿ ಸ್ಪರ್ಧೆ, ಗೀತ ಗಾಯನ ಮತ್ತಿತರ ಕಾರ್ಯಕ್ರಮ ಏರ್ಪಡಿಸಬೇಕು. ಜಿಲ್ಲೆಯಲ್ಲಿ ಎಲ್ಲಾ ಹೆದ್ದಾರಿ ಫಲಕಗಳಲ್ಲಿ ಮತದಾನ ಮಹತ್ವ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜಿಲ್ಲೆನ ಕಲೆ, ಸೇನೆ, ಕ್ರೀಡೆ, ಕೃಷಿ, ತೋಟಗಾರಿಕೆ ಹಂಗೆ ಬ್ಯಾರೆ ಬ್ಯಾರೆ ಸ್ಥಳೀಯ ಸಂಸ್ಕೃತಿನ ಬಿಂಬಿಸುವ 20ಕ್ಕೂ ಹೆಚ್ಚು ಮಾದರಿ ಹೆದ್ದಾರಿ ಫಲಕಗಳನ್ನು ಅಳವಡಿಸುವಂಗೆ ಆಕುತ್ತಾ ಜಿಲ್ಲಾಧಿಕಾರಿಯವರು ಸಲಹೆ ಕೊಟ್ಟರು. ಕವಿ ಸರ್ವಜ್ಞ ಅವು ತ್ರಿಪದಿಗಳ ಮೂಲಕ ಸಮಾಜದ ಆಗುಹೋಗುಗಳ ಬಗ್ಗೆ ಬೆಳಕು ಚೆಲ್ಲಿದವು. ಸರ್ವಜ್ಞರು ತ್ರಿಪದಿಗಳ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ಕೊಟ್ಟೊಳ್ಳುತ್ತಾ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅವು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಮಡಿಕೇರಿ ಭಾರತೀಯ ವಿದ್ಯಾಭವನದಲ್ಲಿ ತ್ರಿಪದಿ ಕವಿ ಸರ್ವಜ್ಞ ಜಯಂತ್ಯುತ್ಸವ ಜಂಬರ್ನ ಉದ್ಘಾಟಿಸಿ ಅವು ಮಾತಾಡಿದವು. ಆಡಿದರೆ ಆಡುವನು, ವಾಚಿಸಿದರೆ ವಾಚಿಸುವನು, ಹಿಂಗೆ ವಿಶಿಷ್ಟ ಸಾಹಿತ್ಯ ಪರಂಪರೆಯನ್ನು ಹುಟ್ಟುಹಾಕಿದ ಸರ್ವಜ್ಞರ ತೃಪ್ತಿ ಸಾಹಿತ್ಯ ಸಾರ್ವಕಾಲಿಕತ ಡಾ ನಂಜುಂಡೇಗೌಡ ಅವು ಅಭಿಪ್ರಾಯ ವ್ಯಕ್ತಪಡಿಸಿದವು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಸಮುದಾಯ ಚಟುವಟಿಕೆಗಳಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ, ಮಹರ್ಷಿ ವಾಲ್ಮೀಕಿ ಭವನ ಮತ್ತು ಇತರೆ ಸಮುದಾಯಗಳ ಭವನ ನಿರ್ಮಾಣದ ಉದ್ದೇಶ ಮತ್ತು ಅಗತ್ಯ ಸೌಲಭ್ಯಗಳನ್ನು ಪರಿಗಣಿಸಿ ಖರ್ಚಿನ ಮೊತ್ತವನ್ನು ಪರಿಷ್ಕರಿಸಿ 2019 March 25 ಆದೇಶದಲ್ಲಿ ಪರಿಷ್ಕೃತ ಮಾರ್ಗಸೂಚಿ ಹೊರಡಿಸಿದಳು. ಶಾಸಕರಾದ ಕೆಜಿ ಬೋಪಯ್ಯ ಅವರ ಪ್ರಯತ್ನದ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಹೋಬಳಿ ಮಟ್ಟಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ 75 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿ ಸರ್ಕಾರ ಆದೇಶಿಸಿತು. ಭಾರತೀಯ ರೆಡ್ ಕ್ರಾಸ್ನ ಕೊಡಗು ಘಟಕದ ವತಿಯಿಂದ ಸುಸಜ್ಜಿತ ವೈದ್ಯಕೀಯ ತಪಾಸಣಾ ಬಸ್ನ March 2 ಗುರುವಾರ ಲೋಕಾರ್ಪಣೆ ಮಾಡುವೆ. ಮಡಿಕೇರಿನ ಗಾಂಧಿ ಮಂಟಪದ ಆವರಣದಲ್ಲಿ March 2 ಬೆಳಗ್ಗೆ 9 ಗಂಟೆಗೆ ಆಯೋಜಿತ ಜಂಬಾರಲ್ಲಿ 75 ಲಕ್ಷ ರೂಪಾಯಿ ಮೌಲ್ಯದ ಸುಸಜ್ಜಿತ ಮೊಬೈಲ್ ಘಟಕನ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಮತ್ತು ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಕೆಜಿ ಬೋಪಯ್ಯ ಅವು ಲೋಕಾರ್ಪಣೆ ಮಾಡುವೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೊಡಗು ರೆಡ್ ಕ್ರಾಸ್ ಘಟಕದ ಕೋರಿಕೆಯ ಅನ್ವಯ 75 ಲಕ್ಷ ರೂಪಾಯಿ ಮೌಲ್ಯದ ಸುಸಜ್ಜಿತ ಆದ ವೈದ್ಯಕೀಯ ತಪಾಸಣೆಗೆ ಎಲ್ಲಾ ಸೌಲಭ್ಯಗಳನ್ನು ಹೊಂದಿರುವ ಮೊಬೈಲ್ ಆಸ್ಪತ್ರೆಯನ್ನು ಕೊಡಗು ಜಿಲ್ಲೆಗೆ ರವಾನಿಸಿದ್ದು, ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆನ ಸಹಯೋಗದಲ್ಲಿ ಈ ಮೊಬೈಲ್ ಘಟಕ ಗ್ರಾಮೀಣ ಭಾಗಕ್ಕೆ ಸೇರಿದಂಗೆ ಜಿಲ್ಲಾದ್ಯಂತ ಜನತೆಗೆ ಸಹಕಾರಿಯಾದೇತ ರೆಡ್ ಕ್ರಾಸ್ ಸಭಾಪತಿ ಬಿಕೆ ರವೀಂದ್ರ ರೈ ಅವು ಮಾಹಿತಿ ಕೊಟ್ಟಳು. ಪೊನ್ನಂಪೇಟೆ 66/11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ F1 ನಲ್ಲೂರು ಮತ್ತು F2 ಬಾಳೆಲೆ ಫೀಡರ್ಗಳಲ್ಲಿ ತುರ್ತು ನಿರ್ವಹಣೆ ಕಾಮಗಾರಿ ಮಾಡಿಕೊಂಡಿರುವುದರಿಂದ ಮಾರ್ಚ್ 1 ರಿಂದ 4 ಗಂಟೆವರೆಗೆ ಬೆಳಗ್ಗೆ 9 ರಿಂದ ಸಾಯಂಕಾಲ 5 ಗಂಟೆವರೆಗೆ ವಿದ್ಯುತ್ ಸರಬರಾಜಲ್ಲಿ ತೊಂದರೆಯಾದೆ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನಿತಾ ಬಾಯಿಯವು ಕೇಳಿಕೊಂಡಳು. ನಗರಸಭೆ ಕೌನ್ಸಿಲ್ನ ಸಾಮಾನ್ಯ ಸಭೆ ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ March 2 ಬೆಳಗ್ಗೆ 11 ಗಂಟೆಗೆ ನಗರಸಭಾ ಕೌನ್ಸಿಲ್ ಸಭಾಂಗಣದಲ್ಲಿ ನಡೆದಿದ್ದ ನಗರಸಭೆ ಪೌರಾಯುಕ್ತರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಶಾಖೆ ಕುಶಾಲನಗರ ಮಡಿಕೇರಿ ನಾಪೋಕ್ಲು ಸೋಮವಾರಪೇಟೆ. ಫುಟ್ಪ್ರಿಂಟ್ಸ್ ಪ್ರೀ ಸ್ಕೂಲ್ ಮಡಿಕೇರಿ. ಇಲ್ಲಿ ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಮತ್ತು ಯುಕೆಜಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಸ್ಮಾರ್ಟ್ ಕೇ ಕಲಿಕೆಯೊಂದಿಗೆ ಉಲ್ಲಾಸಮಯ ವಾತಾವರಣ, ಹೊಂದಾಣಿಕೆ ಆಟದೊಂದಿಗೆ ವಿಷಯಾಧಾರಿತ ಹಾಗೂ ಚಟುವಟಿಕೆ ಆಧಾರಿತ ಪಠ್ಯಕ್ರಮ ನಮ್ಮ ಸ್ಕೂಲ್ನ ವಿಶೇಷತೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಅಡ್ಮಿಷನ್ ಮಾಡಿ. ಟಿಟೂಸ್ ಫುಟ್ಪ್ರಿಂಟ್ಸ್ ಪ್ರೀ ಸ್ಕೂಲ್, ಆಪೋಸಿಟ್ ಚಾಮರಾಜ್ ಬಂಗ್ಲೋ, ಪೇಚೂರು, ಮಡಿಕೇರಿ. ಕಾಲ್ 9972637791. 2000 ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. 2000 ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು. ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ವತಿಯಿಂದ ಗೌಡ ಅರೆಭಾಷಿಕ ಜನಾಂಗ ಬಾಂಧವರ ವಧುವರರ ಸಮಾವೇಶ March 11 ಶನಿವಾರ ಬೆಳಿಗ್ಗೆ 9:30 ಮಡಿಕೇರಿಯ ಕೊಡಗು ಗೌಡ ವಿದ್ಯಾಸಂಘದ ಸಭಾಂಗಣದಲ್ಲಿ ನಡೆಸಲಾಗುವುದು. ಆಸಕ್ತರು ತಮ್ಮ ಭಾವಚಿತ್ರ ಹಾಗೂ ಇತರ ಎಲ್ಲ ಮಾಹಿತಿಗಳೊಂದಿಗೆ ಖುದ್ದಾಗಿ ಭಾಗವಹಿಸುವಂತೆ ಸಂಘದ ಅಧ್ಯಕ್ಷರು ಕೇಳಿಕೊಂಡಿದ್ದಾರೆ. ಮಡಿಕೇರಿಯ ಜನತಾ ಬಜಾರ್ನಲ್ಲಿ 12th ಕೋವಿಯ No. 1 ತೋಟಗಳು ಲಭ್ಯವಿದೆ. ಕೊಳ್ಳ ಬಯಸುವವರು ತಮ್ಮ ಕೋವಿಯ ಪರವಾನಗಿ ಅಥವಾ ವಿನಾಯಿತಿ ಪತ್ರವನ್ನು ತೋರಿಸಿ ತೋಟಗಳನ್ನು ಕೊಳ್ಳಬಹುದಾಗಿದೆ. ಸಂಪರ್ಕಿಸಿ ಜನತಾ ಬಜಾರ್, ಮಡಿಕೇರಿ. ಶ್ರೀ ಸಾಯಿ ಬೋರ್ವೆಲ್ಸ್, ನಮ್ಮಲ್ಲಿ 6.5 ಹಾಗೂ 4.5 ಇಂಚು ಬೋರ್ವೆಲ್ ರಿಯಾಯಿತಿ ದರದಲ್ಲಿ ಕೊರೆಯಲಾಗುವುದು. ಕೊಡಗಿನ ಯಾವುದೇ ಮೂಲೆಯಲ್ಲಿಯೂ ಸರ್ವಿಸ್ ಲಭ್ಯ. ಸಂಪರ್ಕಿಸಿ ಮಾಲೀಕರು ಪ್ರಶಾಂತ್ 9535532842, ಜಗದೀಶ್ 9663888549. ಕೊಡವ ಮಾಜನಳೆ, ಇದೇ ಏಪ್ರಿಲ್ 1 ದಂಡು ಪಿಂಜ ಮೂಂದಾಂಗ್ ಟೀ ಶರ್ಟ್ ಗೇರಿಲ್ ಆನಾಳು ಪಿಂಜ ಪೊನ್ನಾಳಡ ಬೋರೆ ಬೋರೆ ವಿಭಾಗತ್ತು ನರ್ಪಕುಳ್ಳ ಕೊಡವ ಟಗ್ ಆಫ್ ವಾರ್ ಅಕಾಡೆಮಿರ ಮಾನ್ಯತೆ ಪಡೆದ ಕೊಡವ ಒಕ್ಕಡೊಕ್ಕಡ ಕೇರ್ ಬಲಿ ನಮ್ಮ ಚಟ್ಟಂಗಡ ಕಪ್ 2023 ಒಕ್ಕಪೆದ ಎಂಟ್ರಿ ಕೊಡ್ಪಕ್ ಬಿರುನಾನಿಲ್ ಕರ್ತಮಡ ಮೋಹನ್, ಶ್ರೀಮಂಗಲತ್ಲ ಕೋಳೇರ ಬಾಬು, ಪಿಂಜ ಮಚ್ಚಮಾಡ ಡಾಲಿ, ಟೀ ಶರ್ಟ್ ಗೇರಿಲ್ ಮಾಯಣ ಮಾಡ ಚೇತನ್, ಹುದಿಕೇರಿಲ್ ಕುಪ್ಪಣ ಮಾಡ ಸುನಿಲ್, ಪಿಂಜ ಚಂಗುಲಂಡ ಸೂರಜ್, ಪೊನ್ನಂಪೇಟೆಲು ಕೊಡವ ಸಮಾಜ ಕಚೇರಿ ಪಿಂಜ ಐನಂಡ ಬೋಪಣ್ಣ, ಕಾನೂರ್ಲು ಕಾಮದೇನು ಸ್ಟೋರ್, ಬಾಳೆಲೆಲು ಆದೇಂಗಡ ಪ್ರಕಾಶ್, ಮಾಯಮುಡಿಲು ಅಪ್ಪಟ್ಟಿರ ಟಾಟು ಮಣ್ಣಪ್ಪ, ಗೋಣಿಕೊಪ್ಪತ್ಲು ಮಚ್ಚಮಾಡ ಅನೀಶ್ ಮಾದಪ್ಪ, ಪೊನ್ನೋಲ್ ತಂಡ ಕಿರಣ್, ಪಿಂಜ ಚೊಟ್ಟೆಯಂಡ ಮಾಡ ಮಾದಪ್ಪ, ವಿರಾಜ್ ಪೆಟೇಲ್, ಅಮ್ಮಣಿಚಂಡ ಪ್ರವೀಣ್ ಚಂಗಪ್ಪ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕ ಪಿಂಜ ಮಾಳೇಟಿರ ಶ್ರೀನಿವಾಸ್, ಕೊಡವ ಸಮಾಜ ಕಾಕೋಟು ಪರಂಬುಲು ಮೇವಡ ಚಿನ್ನಪ್ಪ, ಮೂರ್ನಾಡಲು ಕಂಬಿರಂಡ ಯೋಗೇಶ್ ಅಪ್ಪಯ್ಯ, ನಾಪೋಕ್ಲು ಚಿಯಕ್ ಪೋಂಡ ಸಚಿನ್ ಮುತ್ತಪ್ಪ, ಪಿಂಜ ಪೊನ್ನಾಡ ಹೈಪರ್ ಮಾರ್ಕೆಟ್, ಕಕ್ಕಬೆಲು ಪರದಂಡ ಅಶೋಕ್, ಕರಳತ್ಲು ಐತಿಚಂಡ ಪ್ರಕಾಶ್, ಕಡಂಗತ್ಲು ಕೋಡಿರ ರಾಬಿನ್, ಅಮ್ಮತ್ತಿಲು ಮಂಡಪಂಡ ಗಣಪತಿ, ತಿತಿಮತ್ತಿಲು ಶ್ರೀನಿವಾಸ ಪೆಟ್ರೋಲ್ ಪಂಪ್, ಮಡಿಕೇರಿಲು ಚರ್ಚ್ ಸೈಡ್ ರೆಸ್ಟೋರೆಂಟ್ ಪಿಂಜ, ಫುಡ್ ಬ್ಯಾಂಕ್ ಪೋಸ್ಟ್ ಆಫೀಸ್ ರೇದಿಕೆ, ಚಟ್ಟಳ್ಳಿಲು ಪುತ್ತರಿರ ರಾಜೇಶ್, ಸುಂಟಿಗೋಪತ್ಲು ಅಪ್ಪಚಟ್ರೋಂಡ ಅಜಿತ್ ಅಚ್ಚಯ್ಯ, ಸೋಮಾರ್ಪೇಟೆಲು ತೇಲಪಂಡ ಕವನ್ ಕಾರ್ಯಪ್ಪ, ಮಾದಾಪುರತ್ಲು ಐಚೆಟ್ಟಿರ ಜಯ. ಎಂಟ್ರಿ ಕೊಡಪಕ್ March 10 ಆಖಿರ ದಿನ. ಓರು ಒಕ್ಕಕ್ಕ ಎಂಟ್ರಿ ಫೀಸ್ 1000 ರೂಪಾಯಿ. ಆನಾಳು ಪಿಂಜ ಪೊನ್ನಳ್ಳದ ದಂಡು ಟೀಮ್ ಉಂಡೆಂಗಿ 1500 ರೂಪಾಯಿ ಮಾತ್ರ. ಓರ ವಿವರಕ್ಕ ಮೊಬೈಲ್ 9880584732. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ 220095. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ವಿಧಾನಸಭಾ ಚುನಾವಣೆಯ ಮತದಾನಕ್ಕೆ ಸಂಬಂಧಪಟ್ಟನಕ್ಕೆ ಸ್ಪಷ್ಟ ಅನುಮಾಹಿತಿ ತಪ್ಪಕ್ಕೆ ಜಿಲ್ಲಾಧಿಕಾರಿ ಇಲಾಖಾಧಿಕಾರಿಗೆ ಸೂಚನೆ. ಇಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಸುದ್ದಿ ವಿವರ. ಕಂಜಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರುವುದು ಪಿಂಜ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 45 ಕೂಡ ದಿನಕ್ಕೆ ಒಟ್ಟು 65 ಮತಗಟ್ಟೆಯಲ್ಲಿ 65% ಕಂಜ ಕಮ್ಮಿ ಮತದಾನ ಆಯಿತು. ಈ ಹಿನ್ನೆಲೆಯಲ್ಲಿ ಮತದಾನ ಕಮ್ಮಿ ಆಗಕ ಕಾರಣ ಅಂತ ಅನ್ನನೆ ಇದನ್ನ ಪ್ರಮಾಣತನ ಜಾಸ್ತಿ ಮಾಡೋಕೆ ಇನ್ನಿತ ಕ್ರಮ ಎಡ್ತವರು. ಇದನ್ನ ಬಗ್ಗೆ ಬಪ್ಪ March 4 ಒಳಗೆ ನಿಖರ ಅನ್ನ ಮಾಹಿತಿ ತರೊಂಡೊಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಸೂಚನೆ ಕೊಡ್ತಿತ್ತು. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡಿಯಲ್ಲಿ ಇಂದು ನಡೆದ ಜಿಲ್ಲಾ ಮಟ್ಟದ ಸ್ವೀಪ್ ಸಮಿತಿ ಸಭೆಯ ಕೊರವು ಕಾರ್ಯಕ್ರಮ ವಹಿಸುವಂಚಿ ಅಂಗ ತಕ್ಕ ಬಂದಿತ್ತು. ಮಡಿಕೇರಿ ನಗರಸಭೆ, ವಿರಜಪೇಟೆ ಪಟ್ಟಣ ಪಂಚಾಯಿತಿ, ಕುಶಾಲನಗರ, ಪಿಂಜ ಜಿಲ್ಲೆಯ ಗಡಿ ಭಾಗದ ಕೈಂಚ ವಿಧಾನಸಭಾ ಚುನಾವಣೆಯಲ್ಲಿ ಕಮ್ಮಿ ಮತದಾನ ಆಯಿತು. ಕೈಂಚ ವಿಧಾನಸಭಾ ಚುನಾವಣೆಯಲ್ಲಿ 78% ಮಾತ್ರ ಮತದಾನ ಆಯಿತು. ಮತದಾರಂಗಡ ಪಟ್ಟಿನ ಪರಿಷ್ಕರಣೆ ಮಾಡುವ ಸಂದರ್ಭದ ದಂಡಕಡ ಪೆದವಳು ಬೋರೆ ಬೋರೆ ಕಾರಣ ತುಂಡು ಮತದಾರಂಗಡ ಪಟ್ಟಿಂಜ 18,000 ಜನರ ಪೆದಾಡ್ತಿತ್ತು ಎಂದು ಜಿಲ್ಲಾಧಿಕಾರಿ ಎಣಿಚೆ. ಜಿಲ್ಲೆಯಲ್ಲಿ ಮತದಾನಕ್ಕೆ ಸಂಬಂಧಪಟ್ಟನಕ್ಕೆ ಚಿತ್ರಕಲಾ ಶಿಬಿರ, ರಂಗೋಲಿ ಬಿಡ್ತು, ಗೀತಗಾಯನ, ಮತದಾನ ಜಾಗೃತಿ ಕಾರ್ಯಕ್ರಮ ನಡೆತೊಂಡು ಅಧಿಕಾರಿಯಕ್ಕೆ ಎಣಿಚೆ. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಸ್ ಆಕಾಶ್, ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ರಾಜಗೋಪಾಲ್ ಕೋಡ್ನನಕ್ಕೆ ಬಾರೆ ಬಾರೆ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯ ಕೂಡಿಯಾಡಿ ತಿಂಜತ್. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಇಕೋ ಕ್ಲಬ್ ಕೂಡನಕ್ಕೆ ಬಾರೆ ಬಾರೆ ಸಂಘ ಸಂಸ್ಥೆಯ ಕೂಡುಕೊಟ್ಟತ್ತು. ಜಿಲ್ಲೆಯ ಕೆಲವು ಸ್ಕೂಲಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ನಡೆದಿತ್ತು. ವಿದ್ಯಾರ್ಥಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಯೋಗತರ ಪ್ರಾತ್ಯಕ್ಷಿಕೆ ಪ್ರದರ್ಶನ ಮಾಡುವಂಚಿ ವೈಜ್ಞಾನಿಕ ಕಾರಣತನ ಅರಿಚಿಟ್ಟಿತ್ತು. ಅಲ್ಲದೆ ವಿದ್ಯಾರ್ಥಿಯ ಶಿಕ್ಷಕಂಗಡ ಮಾರ್ಗದರ್ಶನದಲ್ಲಿ ಬೋರೆ ಬೋರೆ ಮಾದರಿನ ಪ್ರದರ್ಶನ ಮಾಡುವ ಮೂಲಕ ಇನ್ನಿಚ್ಚಕ್ಕೂ ಮಾಹಿತಿ ಕೊಡ್ತಿತ್ತು.